ಸಹಾಯಕ ಕೃಷಿ ನಿರ್ದೇಶಕರಾದಂತಹ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಸಾಕಷ್ಟು ಮಾಹಿತಿಯನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಹೇಳಿ ಸರ್, ಇವತ್ತು ನಮ್ಮ ಕೃಷಿಕರು ವಿವಿಧ ಕೃಷಿ ಪರಿಕರಗಳನ್ನ ಖರೀದಿಸುವಾಗ ಗಮನಿಸಬೇಕಾದಂತಹ ಒಂದು ಮುಖ್ಯವಾದ ಅಂಶಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಮಧ್ಯದಾಗಿ ಕೃಷಿ ಪರಿಕರಗಳಂದ್ರೆ ಏನ್ ಸರ್? ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಎಲ್ಲಾ ಈ ಒಂದು ರೇಡಿಯೋನ ಆಲಿಸ್ತಕ್ಕ ಇರ್ತಕ್ಕಂತಹ ಎಲ್ಲ ರೈತ ಬಾಂಧವರಿಗೆ ನನ್ನ ನಮನಗಳು. ಇತ್ತೀಚಿನ ದಿನಗಳಲ್ಲಿ ಈ ಕೃಷಿ ಪರಿಕರಗಳ ಒಂದು ಪ್ರಾಮುಖ್ಯತೆ ಹೆಚ್ಚಾಗ್ತಾ ಬರ್ತಾ ಇದೆ. ಮೊದಲನೇದಾಗಿ ಕೃಷಿ ಪರಿಕರಗಳು ಅಂತಂದ್ರೆ ನಮ್ಮ ಕೃಷಿಯನ್ನ ಮಾಡೋದಕ್ಕೆ ಅಥವಾ ನಿರ್ವಹಿಸೋದಕ್ಕೆ ಅಗತ್ಯವಿರತಕ್ಕಂತಹ ವಿವಿಧ ಸಾಮಗ್ರಿಗಳು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಸಾಮಗ್ರಿಗಳನ್ನ ನಾವು ಕೃಷಿ ಪರಿಕರಗಳು ಅಂತೇಳಿ ಕರಿತೇವೆ. ಈ ಕೃಷಿ ಪರಿಕರಗಳಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಬಿತ್ತನೆ ಬೀಜ, ರಸಗೊಬ್ಬರ ಇರ್ಬೋದು, ಮತ್ತೆ ವಿವಿಧ ಸಸ್ಯ ಸಂರಕ್ಷಣಾ ಔಷಧಿಗಳಿರ್ಬೋದು, ಮತ್ತೆ ಲಘು ಪೋಷಕಾಂಶಗಳಿರ್ಬೋದು, ಕೃಷಿ ಯಂತ್ರೋಪಕರಣಗಳಿರ್ಬೋದು, ಹೀಗೆ ಅದರಿಂದ 10 ಹಲವಾರು ಸಾಮಗ್ರಿಗಳನ್ನ ನಾವು ಕೃಷಿ ಪರಿಕರಗಳು ಅಂತೇಳಿ ನಾವು ಹೇಳ್ತೇವೆ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಒಬ್ಬ ರೈತ ಮುಖ್ಯವಾಗಿ ಅದರಲ್ಲಿ ಪರಿಗಣನೆ ಮಾಡ್ತಕ್ಕಂಥದ್ದು ಬಿತ್ತನೆ ಬೀಜ ಒಂದು, ಎರಡನೇದು ರಸಗೊಬ್ಬರ, ಮೂರನೇದು ಸಸ್ಯ ಸಂರಕ್ಷಣಾ ಔಷಧಿಗಳು. ಇವು ಪ್ರಮುಖವಾದ ಕೃಷಿ ಪರಿಕರಗಳು. ಇನ್ನಿತರೆ ಆಗಿರ್ತಕ್ಕಂಥ ಅವು ಪೂರಕ ಪರಿಕರಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ಈ ಕೃಷಿ ಪರಿಕರಗಳ ಬಗ್ಗೆ ಮಾತಾಡ್ಬೇಕಂತಂದ್ರೆ ನಮ್ಮ ಕೃಷಿಯ ವ್ಯವಸ್ಥೆ ಬಗ್ಗೆ ನಾವು ನೋಡ್ಬೇಕಾಗುತ್ತೆ. ಇಷ್ಟು ದಿನಗಳವರೆಗೆ ಅಂದ್ರೆ 1965 ಹಿಂದ್ಗಡೆಗೆ ನಾವು ಸಾಂಪ್ರದಾಯಿಕ ಕೃಷಿಯನ್ನ ನಾವು ಅಳವಡಿಸ್ಕೊಂಡಿದ್ವಿ. ಈ ಯಾವಾಗ ಹಸಿರು ಕ್ರಾಂತಿ ಆಯ್ತು ಆಗಿನ ದಿನದಿಂದ ಈ ಕೃಷಿ ಪರಿಕರಗಳಿಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ತರಲಾಯಿತು. ಮೊದಲು ಸಾಂಪ್ರದಾಯಿಕ ಕೃಷಿ ಪದ್ಧತಿನಲ್ಲಿ ನಾವೇನ್ ಮಾಡ್ತಿದ್ವಿ, ಬಿತ್ತನೆ ಬೀಜವನ್ನ ನಾವೇನ್ ಮಾಡ್ತಿದ್ವಿ, ರೈತರೇ ಸ್ವತಃ ತಯಾರಿಸ್ಕೊಳ್ತಾ ಇದ್ರು. ಅವ್ರೇನ್ ಮಾಡ್ತಾ ಇದ್ರು, ಪ್ರತಿ ಬೆಳೆಯನ್ನ ಬೆಳೆದ ನಂತರ ಕಟಾವು ಬಂದಂತಹ ಹಂತದಲ್ಲಿ ಅದರಲ್ಲಿ ದೃಢವಾಗಿ ಬೆಳೆದಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನ ಅವರು ಅದನ್ನ ಶೇಖರಿಸ್ಬಿಟ್ಟು ಒಡೆದು ಅದನ್ನ ಸಂಸ್ಕರಿಸಿ ಸಪರೇಟ್ ಆಗಿ ಅದನ್ನ ಅವರು ಶೇಖರಣೆ ಮಾಡಿಟ್ಟು ಬರ್ತಕ್ಕಂತಹ ಮುಂದಿನ ಹಂಗಾಮಿಗೆ ಅದನ್ನ ಉಪಯೋಗಿಸ್ತಕ್ಕಂಥದ್ದು ಅವರಲ್ಲಿ ಪದ್ಧತಿ ಇತ್ತು. ಮನೆ ಬೀಜಗಳನ್ನೇ ಅವರು ಬಿತ್ತಕ್ಕಂತಹ ಒಂದು ವಾಡಿಕೆ ಮೊದಲಿತ್ತು. ಅದಲ್ದಲ್ಲೇ ಅವರು ಎತ್ತು, ಹಸು, ಎಮ್ಮೆ, ಕುರಿ, ಕೋಳಿ ಇವೆಲ್ಲದರಿಂದ ಬರ್ತಕ್ಕಂತಹ ಒಂದು ಇದರಿಂದ ಅವ್ರೇನ್ ಮಾಡ್ತಾ ಇದ್ರು, ಫಾರ್ಮ್ ಯಾರ್ಡ್ ಮ್ಯಾನ್ಯೂರ್ ಅಂತೇಳಿ ನಾವ್ ಹೇಳ್ತೇವೆ, ಕೊಟ್ಟಿಗೆ ಗೊಬ್ಬರ ಅಂತ ನಾವ್ ಹೇಳ್ತೇವೆ. ಆ ಕೊಟ್ಟಿಗೆ ಗೊಬ್ಬರವನ್ನ ತಯಾರಿಸ್ಕೊಂಡು ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮೊದಲನೇ ಆ ಒಂದು ಕೊಟ್ಟಿಗೆ ಗೊಬ್ಬರವನ್ನ ಹೊಲಕ್ಕೆ ಚೆಲ್ಲಿ ಅದನ್ನೆಲ್ಲ ಹರಡಿ ನಂತರ ಅವರು ಬೇಸಾಯನ ಮಾಡಿ ಹದಗೊಳಿಸ್ತಕ್ಕಂತ ಒಂದು ವ್ಯವಸ್ಥೆ ಇತ್ತು. ಇನ್ನು ಹೇಳ್ಬೇಕಂತಂದ್ರೆ ಇಂದಿನ ದಿನಗಳಲ್ಲಿ ಏಕ ಬೆಳೆ ಪದ್ಧತಿಯನ್ನ ಹೆಚ್ಚಾಗಿ ಯಾವ ರೈತರು ಕೂಡ ಬಳಸ್ತಾ ಇರಲಿಲ್ಲ. ಅವ್ರೇನಿದ್ರು ಅಂತರ್ ಬೆಳೆ ಕಂಪಲ್ಸರಿ ಆಗಿ ಮಾಡ್ತಾ ಇದ್ರು. ಅಕ್ಕಡಿ ಬೆಳೆಗಳು, ಅಂತರ್ ಬೆಳೆಗಳನ್ನ, ಮತ್ತೆ ಬೆಳೆಗಳ ಸುತ್ತ ಏನಂತೀವಿ ಗಾರ್ಡಿಂಗ್ ಕ್ರಾಪ್ಸ್ ಅಂತೀವಿ, ಅದನ್ನ ಬೆಳೀತಕ್ಕಂಥದ್ದು ಇರ್ಬೋದು, ಹೀಗೆ ಸಂರಕ್ಷಣಾ ಬೆಳೆಗಳು ಅಂತೇಳಿ ರೋಗ ಬರಬಾರದು ಅಂತೇಳಿ ಸಂರಕ್ಷಣಾ ಬೆಳೆಗಳನ್ನ ಇವೆಲ್ಲವನ್ನು ಬೆಳೀತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಇತ್ತು. ಆಗ ಈ ಕೃಷಿ ಪರಿಕರಗಳಿಗೆ ಹೆಚ್ಚಾಗಿ ನಾವು ಪ್ರಾಮುಖ್ಯತೆಯನ್ನ ಕೊಡ್ತಾ ಇರಲಿಲ್ಲ, ಆಯಾ ರೈತರೇ ಅವನ್ನ ಉಪಯೋಗಿಸ್ತಾ ಇದ್ರು. ಆದ್ರೆ ಮುಂದಿನ ಒಂದು ಹೀಗೆ ಜನಸಂಖ್ಯೆ ಬೆಳೆದ ಹಾಗೆ ಆಹಾರದ ಕೊರತೆ ಯಾವಾಗ ನಮ್ಮ ದೇಶದಲ್ಲಿ ಉಂಟಾಯಿತು, 1965 ನಂತರದಲ್ಲಿ ಈಗೇನು ಹಸಿರು ಕ್ರಾಂತಿ ಬಂತು. ಹಸಿರು ಕ್ರಾಂತಿಯಲ್ಲಿ ಬಂದಿರತಕ್ಕಂಥದ್ದು ಮೂರು ಅಂಶಗಳು ಪ್ರಮುಖ. ಒಂದು, ನಾವೇನು ಮೊದಲು ಸಾಂಪ್ರದಾಯಿಕ ತಳಿಗಳನ್ನು ಉಪಯೋಗಿಸ್ತಿದ್ದೆ ಅದರ ಬದಲಿಗೆ ಅಧಿಕ ಇಳುವರಿ ನೀಡತಕ್ಕಂಥ ತಳಿಗಳನ್ನು ಮತ್ತೆ ಹೈಬ್ರಿಡ್ಗಳನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತೆ ಈ ಹೈಬ್ರಿಡ್ಗಳಿಗೆ ಅವಶ್ಯವಿರತಕ್ಕಂಥ ಪೋಷಕಾಂಶಗಳನ್ನು ಒದಗಿಸೋಕ್ಕೋಸ್ಕರ ಈ ರಸಗೊಬ್ಬರಗಳನ್ನು ತಂದ್ವಿ. ನಂತರ ಈ ಕೀಟ ರೋಗ ಬಾಧೆ ಇವೆಲ್ಲವನ್ನು ಕೂಡ ತಡೆಯೋದಕ್ಕೋಸ್ಕರ ಸಸ್ಯಂರಕ್ಷಣಾ ಔಷಧಿಗಳನ್ನು ಉಪಯೋಗಿಸೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. ಯಾವಾಗ ಈ ಆಧುನಿಕ ಕೃಷಿ ರೈತರಲ್ಲಿ ಒಡನಾಡ್ತು ಮತ್ತೆ ಅದನ್ನು ಬೆಳೀತಾ ಬಂತು ಮತ್ತೆ ಇದು ಬರ್ತಾ ಏನಾಯ್ತು, ಈ ಎಲ್ಲಾ ಕೃಷಿ ಪರಿಕರಗಳನ್ನು ಕೂಡ ಮಾರುಕಟ್ಟೆಯಿಂದ ತಂದು ಉಪಯೋಗಿಸ್ತಕ್ಕಂತ ಒಂದು ಪ್ರವೃತ್ತಿಯನ್ನ ರೈತಾಪಿ ವರ್ಗದವರು ಬೆಳೆಸ್ಕೊಂಡಿದ್ದಾರೆ. ಆದಷ್ಟು ಇದನ್ನ ಎಷ್ಟು ಸಾಧ್ಯನೋ ಅಷ್ಟು ರೈತರು ಅವರಲ್ಲೇ ಕೃಷಿ ಪರಿಕರಗಳನ್ನ ತಯಾರು ಮಾಡಿಕೊಂಡು ಉಪಯೋಗಿಸಿದ್ದೇ ಆದಲ್ಲಿ ಕೃಷಿ ಲಾಭದಾಯಕ ಆಗೋದ್ರಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಈಗಿನ ಆಧುನಿಕ ಕೃಷಿನಲ್ಲಿ ಏನ್ ಮಾಡಿದ್ದಾರೆ, ಅವ್ರು ಬೆಳೆದಂತ ಬೆಳೆಯನ್ನ ಕಟಾವು ಮಾಡಿ ಎಲ್ಲ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅವ್ರು ಏನು ಇಟ್ಕೊಳ್ಳೋದೇ ಇಲ್ಲ, ಯಾವ ಬೀಜನೂ ಇಡಲ್ಲ, ಯಾವ್ದು ಮುಂದಿನ ಹಂಗಾಮಿಗೆ ಅಂತೇಳಿ ಯಾವ ಒಂದು ಸಂರಕ್ಷಣೆಯೂ ಮಾಡದೇ ಇರತಕ್ಕಂತಹ ಪರಿಸ್ಥಿತಿಗೆ ಬಂದಿದೀವಿ. ಹಾಗಾಗಿ ಈ ಒಂದು ಕೃಷಿ ಪರಿಕರಗಳ ಪ್ರಾಮುಖ್ಯತೆ ದಿನದಿಂದ ದಿನೇ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಬರ್ತಾ ಇದೆ. ಹಾಗಾಗಿ ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ನಮಗೆ ಕೃಷಿ ಪರಿಕರಗಳಿಗೆ ತಯಾರಿಸಿ ಅದನ್ನ ರೈತರಿಗೆ ಒದಗಿಸ್ತಕ್ಕಂತಹ ಒಂದು ಪ್ರಮುಖ ಜಾಲನೆ ನಮ್ಮ ಸರ್ಕಾರದ ವತಿಯಿಂದ ಇರ್ಬೋದು ಅಥವಾ ಖಾಸಗಿ ಕಂಪನಿಗಳಿಂದ ಇರ್ಬೋದು, ಇವೆಲ್ಲ ಪ್ರಾರಂಭ ಆಗಿದೆ. ಆ ನಿಟ್ಟಿನಲ್ಲಿ ಯಾವುದೇ ರೈತನು ಕೂಡ ವಿವಿಧ ಕೃಷಿ ಪರಿಕರಗಳನ್ನ ಮಾರುಕಟ್ಟೆಯಲ್ಲಿ ಖರೀದಿಸಬೇಕಾದ್ರೆ ಬಹಳ ಮುಂಜಾಗ್ರತೆ ವಹಿಸ್ಬಿಟ್ಟು ಅದನ್ನ ಪಡಿಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅವನು ಏನಾದ್ರು ಕೃಷಿ ಪರಿಕರಗಳನ್ನ ಪಡೆಯೋದ್ರಲ್ಲಿ ಅವನು ವಿಫಲನಾದ್ರಂದ್ರೆ ಬರ್ತಕ್ಕಂಥ ಪೂರ್ಣ ಬೆಳೆನೆ ಅಲ್ಲಿ ಹಾನಿಯಾಗ್ತಕ್ಕಂತಹ ಪ್ರಸಂಗಗಳು ಹೆಚ್ಚಿರುತ್ತೆ. ಹಾಗಾಗಿ ಈ ಕೃಷಿ ಪರಿಕರಗಳಿಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಇರೋದ್ರಿಂದ ಪ್ರತಿ ರೈತಾಪಿ ವರ್ಗದವರು ಸಹ ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ. ಅವರು ಈ ಹಂಗಾಮು ಪ್ರಾರಂಭ ಆದ ತಕ್ಷಣ ನಮ್ಮ ಮಾರುಕಟ್ಟೆಗೆ ಬಂದ್ಬಿಟ್ಟು ಖರೀದಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವರು ಹಲವಾರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಮುಖ ಅಂತ ನಾನು ಹೇಳ್ತೇನೆ. ಸರ್, ಈಗಾಗಲೇ ಕೆಲವು ಕಡೆ ಬಿತ್ತನೆ ಆಗಿದೆ, ಇನ್ನು ಕೆಲವು ಕಡೆ ಬಿತ್ತನೆ ಆಗಲಿದೆ, ಕೆಲವೊಂದು ಬೆಳೆಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಬಿತ್ತನೆ ಮಾಡ್ತಾರೆ ನಮ್ಮ ಕೃಷಿಕರು. ಅಂದ್ರೆ ಈ ಒಂದು ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ, ಬೀಜಗಳನ್ನ ಖರೀದಿಸುವಾಗ ಅಂದ್ರೆ ಈ ಒಂದು ಅಂಗಡಿಗಳಲ್ಲೇ ಆಗಿರ್ಬೋದು ಅಥವಾ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಖರೀದಿಸಬೇಕಂತಂದ್ರೆ ನಮ್ಮ ರೈತರು ಯಾವ ರೀತಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಸರ್? ಈಗ ರೈತರು ಈ ಬಗ್ಗೆ ಬಹಳ ತಿಳ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಅವರಿಗೆ ಮುಂದಿನ ಒಂದು ಉತ್ತಮ ಬೆಳೆ ಮತ್ತೆ ಆರ್ಥಿಕವಾಗಿ ಅವರು ಲಾಭ ಪಡಿಬೇಕಂತಂದ್ರೆ ಈ ಅಂಶಗಳನ್ನ ಅವರು ಮನದಟ್ಟು ಮಾಡ್ಕೊಳ್ತಕ್ಕಂಥದ್ದು ಅತ್ಯವಶ್ಯಕ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲೆಗೆ ನಾವು ಹೋಲಿಕೆ ಮಾಡೋದಾದ್ರೆ, ಈಗ ಪ್ರಸ್ತುತ ಎಲ್ಲ ಚಾಲ್ತಿಯಲ್ಲಿರ್ತಕ್ಕಂಥ 22 ಹೋಬಳಿಗಳಲ್ಲೂ ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಅಲ್ಲಿ ಪ್ರಮುಖವಾಗಿ ನಾವು ಬಿತ್ತನೆ ಬೀಜಗಳನ್ನು ಮತ್ತು ಕೆಲವು ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ನಾವೇ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಇದೆ. ದಯವಿಟ್ಟು ರೈತ ಬಾಂಧವರು ಪ್ರಮುಖವಾಗಿ ಮತ್ತು ಪ್ರಥಮ ಆದ್ಯತೆ ನೀಡಬೇಕಾಗಿರ್ತಕ್ಕಂಥದ್ದು ಈ ರೈತ ಸಂಪರ್ಕ ಕೇಂದ್ರಗಳಿಗೆ. ಯಾಕೆ ಅಂತಂತಂದ್ರೆ ಈ ಏನು ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಈ ಸರ್ಕಾರದ ವತಿಯಿಂದ ಕೆಲಸ ನಿರ್ವಹಿಸ್ತವೆ, ಇವೆಲ್ಲವೂ ಕೂಡ ಅಧಿಕೃತವಾಗಿ ಅದು ಮಾರಾಟ ಮಾಡತಕ್ಕಂತಹ ಸಂಸ್ಥೆಗಳಾಗಿರೋದ್ರಿಂದ ರೈತರಿಗೆ ಇಲ್ಲಿಂದ ಯಾವುದೇ ಮೋಸ ಆಗ್ತಕ್ಕಂತಹ ಸಾಧ್ಯತೆ ಇರುವುದಿಲ್ಲ. ಹಾಗಾಗಿ ಪ್ರಥಮವಾಗಿ ರೈತ ಬಾಂಧವರು ಈ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಬಿತ್ತನೆ ಬೀಜಗಳು ಮತ್ತು ಕೆಲವು ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ಪಡಿಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ಕೊಳ್ತೇನೆ. ಎರಡನೇದಾಗಿ ಹೇಳಬೇಕಂತಂದ್ರೆ ಇದು ಆದ್ಯತೆ ಮುಗಿದ ಮೇಲೆ ಅವರಿಗೆ ಈಗ ಹೇಳಬೇಕಂತಂದ್ರೆ ಮೆಕ್ಕೆಜೋಳ ಖಾಸಗಿ ಕಂಪನಿಗಳ ಬಿತ್ತನೆ ಬೀಜಗಳನ್ನೇ ಹೆಚ್ಚಾಗಿ ಉಪಯೋಗಿಸ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅವರು ಅಧಿಕೃತ ಮಾರಾಟಗಾರರಿಂದಲೇ ಅದನ್ನು ಪಡಿಬೇಕಾಗುತ್ತೆ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಅಧಿಕೃತ ಮಾರಾಟಗಾರರಿಂದ ಬಿತ್ತನೆ ಬೀಜಗಳನ್ನು ನಾವು ಪಡಿಬೇಕಾದ್ರೆ ಆ ಬೆಲೆಗೆ ಅವರು ತೆರೆದಲೇನೆ ಇದು ಹೆಚ್ಚಿಗೆ ಬೆಲೆ ಆಗುತ್ತೆ, ನಾನೆಲ್ಲೋ ಬೇರೆ ಕಡೆ ಸಿಗುತ್ತೆ, ನಾನೆಲ್ಲೋ ಈಗ ಹೇಳ್ಬೇಕಂತಂದ್ರೆ ಸೂರ್ಯಕಾಂತಿ ಬೀಜ ಇರ್ಬೋದು, ಮೆಕ್ಕೆಜೋಳ ಬೀಜ ಎಲ್ಲ ಈ ರಾಣೆಬೆನ್ನೂರು ಕಡೆಯಿಂದ ಸೀಡ್ ಪ್ರೊಡಕ್ಷನ್ ಮಾಡ್ತಾರೆ, ಅಲ್ಲಿ ಬೀಜೋತ್ಪಾದನೆ ಮಾಡ್ತಕ್ಕಂತ ಹಲವಾರು ರೈತರಿದ್ದಾರೆ. ಅವ್ರೇನ್ ಮಾಡ್ತಾರೆ, ಕೆಲವು ಬೀಜೋತ್ಪಾದನೆ ಮಾಡಿದ್ಮೇಲೆ ಅವರ ಕಂಪನಿಗೆ ವಾಪಸ್ ಮಾಡಿ ಅವ್ರಿಗೆ ಗೊತ್ತಿಲ್ಲದಲ್ಲೇ ಕೆಲವೊಂದು ಪ್ರಮಾಣದ ಬಿತ್ತನೆ ಬೀಜಗಳನ್ನು ಅವ್ರನ್ನೇ ಉಳಿಸ್ಕೊಂಡು ಅವರು ಮಾರಾಟ ಮಾಡ್ತಕ್ಕಂತಹ ಒಂದು ಪ್ರಸಂಗಗಳು ಹೆಚ್ಚಾಗಿ ಕಂಡುಬರ್ತಿದೆ. ಸೊ ಇಂತಹ ಪ್ರಸಂಗಗಳಲ್ಲಿ ಅವರು ಅಲ್ಲಿಂದ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತೇಳಿ ಅಲ್ಲಿಂದ ದಯವಿಟ್ಟು ತಗೋಬಾರದು. ಯಾಕೆಂತಂದ್ರೆ ಅದನ್ನ ಯಾರು ಕೂಡ ಪ್ರಮಾಣೀಕರಿಸಿರೋದಿಲ್ಲ, ಅದು ನಂಬಿಕೆ ಮೇಲೆ ಮಾತ್ರ ನಡೀತಿರುತ್ತೆ. ಹಾಗಾಗಿ ಒಂದು ವೇಳೆ ಆ ಬೀಜಗಳೇನಾದ್ರೂ ನಿಮಗೆ ಫೇಕ್ ಅನಿಸಿದ್ರೆ ನಿಮ್ಮ ಇಡೀ ಆ ಹಂಗಾಮಿನ ಬೆಳೆನೇ ಅವರಿಗೆ ನಷ್ಟ ಆಗ್ತಕ್ಕಂತಹ ಸಾಧ್ಯತೆಗಳಿರೋದ್ರಿಂದ ದಯಮಾಡಿ ನಾನು ರೈತ ಬಾಂಧವರು ವಿನಿಸ್ತಕ್ಕಂಥದ್ದು ಇಷ್ಟೇ, ಅಧಿಕೃತ ಮಾರಾಟಗಾರರಿಂದ ಮಾತ್ರ ಖರೀದಿಸಬೇಕು. ಅನಧಿಕೃತವಾಗಿ ಏನು ಮಾರಾಟಗಾರರಿರ್ತಾರೆ ಅಂತರ ಹತ್ರ ದಯಮಾಡಿ ತೆಗೆದುಕೊಳ್ಬಾರ್ದು. ಎರಡನೇ ಅಂಶ ಹೇಳಬೇಕಂತಂದ್ರೆ ಆ ಒಂದು ಬಿತ್ತನೆ ಬೀಜವನ್ನು ಪಡೆದ ನಂತರ ತಪ್ಪದಲ್ಲೇ ಬಿಲ್ಲನ್ನು ಪಡಿಬೇಕಾಗುತ್ತೆ. ಆ ಬಿಲ್ಲಿನಲ್ಲಿ ಏನಿರಬೇಕು, ಆ ಯಾವ ಬೆಳೆ ತಗೊಂಡಿದ್ದಾನೆ, ಯಾವ ತಳಿಯನ್ನು ತಗೊಂಡಿದ್ದಾರೆ ಮತ್ತು ಅದರ ಲಾಟ್ ಸಂಖ್ಯೆಯನ್ನು ಕೂಡ ಅದರಲ್ಲಿ ಬರೆದು ಬಿಲ್ಲನ್ನು ಪಡಿಬತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಅಂಶ. ಯಾಕೆ ಅಂತಂತಂದರೆ ಅವನು ಮುಂದಿನ ದಿನಗಳಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆ ಒಂದು ಬೀಜ ಆ ಪ್ಯಾಕೆಟು ಮತ್ತು ಆ ಬಿಲ್ಲಿನಿಂದ ಅವನು ಆಗಿರ್ತಕ್ಕಂಥ ನಷ್ಟವನ್ನು ಅವನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಯಾವುದೇ ರೈತನು ಕೂಡ ಈ ಅಧಿಕೃತ ಮಾರಾಟಗಾರರಿಂದ ಪಡೆದರೂ ಕೂಡ ಅವರು ತಪ್ಪದಲ್ಲೇ ಅವರು ಬಿಲ್ಲನ್ನು ಪಡಿಬೇಕಾಗುತ್ತೆ. ಮತ್ತೆ ಆ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಅಥವಾ ಡೇಟ್ ಆಫ್ ಎಕ್ಸ್ಪೈರಿ ಹಾಕಿರ್ತಾರೆ, ಬೀಜದಲ್ಲಿ ಡೇಟ್ ಆಫ್ ಎಕ್ಸ್ಪೈರಿ ಮಾತ್ರ ಹಾಕಿರ್ತಾರೆ. ಅದನ್ನು ಕೂಡ ಅವ್ರು ಗಮನಿಸ್ಬೇಕು, ಅದು ಇನ್ನು ಅದಕ್ಕೆ ಟೈಮ್ ಇದೆಯೋ ಇಲ್ವೋ ಅಥವಾ ಮುಗಿದಿದೆಯೋ. ಕೆಲವೇನು ಮಾಡಿಬಿಡ್ತಾರೆ ಈ ಮಾರಾಟಗಾರರು, ಹಳೆಯ ಬಿತ್ತನೆ ಬೀಜಗಳನ್ನು ಕೂಡ ಕೆಲವರು ಇಟ್ಟಿರ್ತಾರೆ, ಅಥವಾ ಕೆಲವರು ಉದ್ದೇಶಪೂರ್ವಕರ ಮಾರ್ಬೋದು, ಇಲ್ಲ ಕೆಲವರು ಮಿಸ್ ಆಗಿನೂ ಮಾರ್ಬೋದು, ಇಲ್ಲ ಅಂತಲ್ಲ. ಅಂಥ ಪ್ರಸಂಗಗಳಲ್ಲಿ ನಾವು ಎಚ್ಚರ ವಹಿಸಬೇಕಾಗುತ್ತೆ ತಗೊಳ್ಳೋರು. ಹಾಗಾಗಿ ಅದು ಡೇಟ್ ಆಫ್ ಎಕ್ಸ್ಪೈರಿಯನ್ನು ನೋಡಲೇಬೇಕಾಗುತ್ತೆ. ಈಗ ಬಿತ್ತನೆ ಬೀಜ ಒಂದು ಸಾರಿ ಉತ್ಪಾದನೆ ಮಾಡಿದ್ಮೇಲೆ ಅದು ಕೆಲವು ಬೆಳೆಗಳಿಗೆ ಒಂದು ವರ್ಷದವರೆಗೂ ಅದರದ್ದು ವ್ಯಾಲಿಡಿಟಿ ಇರುತ್ತೆ, ಕೆಲವು ಎರಡು ವರ್ಷದವರೆಗೂ ಇರುತ್ತೆ. ಹಾಗಾಗಿ ಅದನ್ನ ಅವರು ತಪ್ಪದಲ್ಲೇ ಅದನ್ನ ನೋಡಬೇಕಾಗತ್ತೆ. ಮತ್ತೆ ನಾಲ್ಕನೇ ಅಂಶ ಹೇಳ್ಬೇಕಂತಂದ್ರೆ ಅವ್ರು ಪಡೆದಿರ್ತಕ್ಕಂತಹ ಪ್ಯಾಕೆಟ್ ಎಷ್ಟು ಕೆಜಿ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಅದು ನಮ್ಮ ಏನು ಈ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಏನು ಹೇಳ್ತೀವಿ, ಯಾವುದೇ ಬೆಳೆಯಲ್ಲಿ ಎಕರೆಗೆ ಎಷ್ಟು ಬೀಜವನ್ನು ಬಿತ್ತಬೇಕೋ ಅದರ ಮೇಲೆ ಪ್ಯಾಕಿಂಗ್ ಸೈಜ್ ಇರುತ್ತೆ. ಈಗ ಮೆಕ್ಕೆಜೋಳ ತಗೊಂಡ್ರೆ 5 ಕೆಜಿ ಪ್ಯಾಕಿಂಗ್ ಸೈಜ್ ಇರುತ್ತೆ, ಜೋಳ ತಗೊಂಡ್ರೆ 3 ಕೆಜಿ ಪ್ಯಾಕಿಂಗ್ ಇರುತ್ತೆ, ಸಜ್ಜೆ ತಗೊಂಡ್ರೆ 2 ಕೆಜಿ ಪ್ಯಾಕಿಂಗ್ ಇರುತ್ತೆ. ಈಗಿರೋದ್ರಿಂದ ಅದು ಒಂದು ಎಕರೆಗೆ ಅಂತಲೇ ಅವರು ಮಾಡಿರ್ತಕ್ಕಂತಹದ್ದು. ಆದರೂ ಕೂಡ ನಮ್ಮಲ್ಲಿ ಈಗ ಹೆಚ್ಚಿನ ಸಸ್ಯ ಸಂಖ್ಯೆಗಳ ಮೇಲೆ ಹೆಚ್ಚಿಗೆ ಕೂಡ ಮೆಕ್ಕೆಜೋಳ ಉಪಯೋಗಿಸ್ತಾರೆ, ಅದು ಇವರ ತಾಂತ್ರಿಕತೆ ಆಯಿತು. ಆದರೆ ಅವರು ಅದನ್ನು ಖರೀದಿಸ್ಬೇಕಾದ್ರೆ ಅದು 5 ಕೆಜಿ ಪ್ಯಾಕೆಟು ಏನು ಅಂತಕ್ಕಂಥದ್ದು ಕೂಡ ಗಮನಿಸಬೇಕಾಗುತ್ತೆ. ಈ 4 ಅಂಶಗಳನ್ನು ಅವರು ಮಾಡಲೇಬೇಕಾಗುತ್ತೆ. ನಂತರ ದಿನಗಳಲ್ಲಿ ರೈತರು ಇನ್ನೂ ಒಂದು ಕಾರ್ಯವನ್ನು ಅವರು ಬಹಳ ಸುಲಭವಾಗಿ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಏನಂತಾರೆ ಅಂದರೆ ಅವರು ತಂದಿರತಕ್ಕಂಥ ಬಿತ್ತನೆ ಬೀಜ ಗುಣಮಟ್ಟದ್ದೇ ಹೌದೇ ಅಲ್ಲವೇ ಅನ್ನೋದನ್ನು ಕೂಡ ಅವರೇ ಟೆಸ್ಟ್ ಮಾಡ್ಬೋದು. ಯಾಕೆಂತಂದರೆ ಆ ಬಂದಿರತಕ್ಕಂಥ ಬೀಜ ಕೇವಲ 4-5 ದಿವಸ ಅಥವಾ ಗರಿಷ್ಠ 1-8 ದಿವಸ ಆಗ್ಬೋದು. ಆ ಮೊಳಕೆ ಪ್ರಮಾಣವನ್ನು ಅವರೇ ಅದನ್ನು ಪರೀಕ್ಷಿಸ್ಕೊಳ್ಬೋದು. ಏನಿಲ್ಲ, ಇಲ್ಲಿ ಇರ್ತಕ್ಕಂಥ ನ್ಯೂಸ್ ಪೇಪರನ್ನು ನೀರಿನಲ್ಲಿ ಒದ್ದೆ ಮಾಡಿ ಅದರಲ್ಲಿ 100 ಬೀಜಗಳನ್ನು ಎಣಿಸ್ಬಿಟ್ಟು ಅದರ ಮಧ್ಯೆ ಇಟ್ಬಿಟ್ಟು ಅದನ್ನು ಮುಚ್ಚಿಟ್ಟರೆ ಸಾಕು, ಅದು 1-10 ದಿವಸಗಳಲ್ಲಿ ಮೊಳಕೆ ಒಡೆಯುತ್ತೆ. 8-10 ದಿವಸ ಆದ ನಂತರ ಅದನ್ನು ಓಪನ್ ಮಾಡಿ 100 ಬೀಜ ಇಟ್ಟಿದ್ರೆ ಎಷ್ಟು ಬೀಜ ಮೊಳಕೆ ಒಡೆದಿದೆ ಅಂದರೆ ಅದನ್ನು ನೋಡ್ಕೊಳ್ಳೋದಕ್ಕೆ ಭಾಳ ಅವಕಾಶ ಸಿಗುತ್ತೆ. 70%ಯಿಂದ ಮೇಲ್ಗಡೆ ಮೊಳಕೆ ಪ್ರಮಾಣ ಇತ್ತು ಅಂದರೆ ಅವರು ಖಂಡಿತವಾಗ್ಲು ಅಂತಹ ಬೀಜಗಳನ್ನು ಅವರು ಖಂಡಿತವಾಗ್ಲು ಉಪಯೋಗಿಸ್ಬೋದು. ನನಗೆ ಗೊತ್ತಿರೋ ನನ್ನ ಒಂದು ಅನುಭವದಲ್ಲಿ ಕನಿಷ್ಠ 85-90% ಮೊಳಕೆ ಪ್ರಮಾಣ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು ಅವರು ಖಚಿತಪಡಿಸ್ಕೊಂಡು ನಂತರ ಬಿತ್ತತಕ್ಕಂಥದ್ದು ಭಾಳ ಮುಖ್ಯ. ಇದು ಒಂದು ಅಂಶ. ಎರಡನೇದು ಆ ಭೌತಿಕ ಶುದ್ಧತೆಯನ್ನು ಕೂಡ ನೋಡಬೇಕಾಗುತ್ತೆ. ಈಗ ಒಂದು ಹೇಳ್ಬೇಕಂತಂದ್ರೆ ರಾಗಿ ಬೀಜ ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು ಅಥವಾ ಜೋಳದ ಬೀಜ ಇರ್ಬೋದು, ಆ ಪ್ಯಾಕೆಟ್ ತೆಗೆದು ನೋಡಿದ ತಕ್ಷಣ ಬೀಜಗಳ ಪ್ರಮಾಣ ಮತ್ತು ಇನರ್ಟ್ ಮೆಟೀರಿಯಲ್ ಅಂತೀವಿ ಅಂದರೆ ಇತರೆ ವಸ್ತುಗಳು ಅಂತ, ಆ ವಸ್ತುಗಳು ಜಾಸ್ತಿ ಇದೆಯೋ ಹೆಂಗಿದೆಯೋ ನೋಡಬೇಕು. ನೋಡಿದ್ರೆ ಕಣ್ಣಲ್ಲಿ ನೋಡಿಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ, ರೈತರಿಗೆ ಅನುಭವವೂ ಕೂಡ ಇರುತ್ತೆ, ಏನು ತೊಂದರೆ ಇಲ್ಲ. ಅದು ನೋಡಿಬಿಟ್ಟು ಇತರೆ ಅಂಶಗಳು ಕೇವಲ 1-2% ಒಳಗೆ ಇರಬೇಕು. 98% ಈ ಭೌತಿಕ ಶುದ್ಧತೆ ಇರಲೇಬೇಕಾಗುತ್ತೆ. ಯಾವುದೇ ಬಿತ್ತನೆ ಬೀಜದಲ್ಲಿ ತಗೊಂಡಾಗ ಶೇಂಗಾ ಇರ್ಬೋದು, ನೀವು ಮೆಕ್ಕೆಜೋಳ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ರಾಗಿ ಇರ್ಬೋದು, ಯಾವುದೇ ಬೀಜ ತಗೊಂಡ್ರೂ ಕೂಡ 98%ಕ್ಕಿಂತ ಹೆಚ್ಚು ಭೌತಿಕ ಶುದ್ಧತೆ ಇರತಕ್ಕಂಥದ್ದು ಭಾಳ ಪ್ರಮುಖ. ಹಾಗಾಗಿ ಅದನ್ನು ಕೂಡ ಅವರು ಗಮನಿಸಬೇಕಾಗುತ್ತೆ. ಈ ಎರಡು ಅಂಶಗಳನ್ನು ಅವರು ತಂದ ಮೇಲೆ ಅವರು ಅದನ್ನು ಪರೀಕ್ಷಿಸ್ಕೊಳ್ಬೋದು. ಮೊದಲು ಬಿತ್ತನೆ ಬೀಜವನ್ನು ಖರೀದಿಸಬೇಕಾದ್ರೆ 4 ಅಂಶಗಳನ್ನು ಈಗಾಗಲೇ ತಿಳಿಸಿದೆ. 1, ಅಧಿಕೃತ ಮಾರಾಟಗಾರರನ್ನು ತೆಗಿಬೇಕು. ಮತ್ತು ಬಿಲ್ಲನ್ನು ಪಡಿಬೇಕು. ಬಿಲ್ನಲ್ಲಿ ಬೆಳೆ, ತಳಿ, ಲಾಟ್ ಸಂಖ್ಯೆ ಇರಲೇಬೇಕು. ಮತ್ತು ಎಕ್ಸ್ಪೈರಿ ಡೇಟನ್ನು ಚೆಕ್ ಮಾಡ್ಕೊಳ್ಬೇಕು. ಮತ್ತು ತೂಕದ ಬಗ್ಗೆ ಈ 4 ಅಂಶಗಳನ್ನು ನೋಡಿ ಅವ್ರು ಖರೀದಿಸಬೇಕು. ಮತ್ತು ಮನೆಗೆ ಬಂದಮೇಲೆ ಅದರ ಮೊಳಕೆ ಪ್ರಮಾಣ ಮತ್ತು ಭೌತಿಕ ಶುದ್ಧತೆ ಇವೆರಡರ ಬಗ್ಗೆನೂ ಮಾಡ್ಕೋಬಹುದು. ಯಾಕೆಂತಂದ್ರೆ ಈ ಬೀಜಗಳಲ್ಲಿ ನಾವು ಹೇಳಬೇಕಾರೆ ಒಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ 4 ಬಿತ್ತನೆ ಬೀಜಗಳನ್ನು ನಾವು ಉಪಯೋಗಿಸ್ತೇವೆ. 1, ತಳಿವರ್ಧಕ ಬೀಜ ಅಂತೇಳಿ, ಇದು ಬ್ರೀಡರ್ ಸೀಡ್ ಅಂತೇವೆ. ಇದನ್ನ ಯಾರು ತಳಿಯನ್ನು ಅಭಿವೃದ್ಧಿಪಡಿಸಿರ್ತಾರೆ ಮತ್ತು ಅದನ್ನು ನಿರ್ವಹಿಸ್ತಕ್ಕಂಥವ್ರು ಯಾರು, ನಮ್ಮ ತಳಿವರ್ಧಕರು ಅಂದರೆ ನಮ್ಮ ಸೈಂಟಿಸ್ಟ್, ನಮ್ಮ ವಿಜ್ಞಾನಿಗಳು, ಅವರ ಬಳಿ ಇರುತ್ತೆ ಬ್ರೀಡರ್ ಸೀಡ್ ಅಂತಕ್ಕಂಥದ್ದು. ಅವ್ರೇನು ಮಾಡ್ತಾರೆ, ಆ ಬ್ರೀಡರ್ ಸೀಡ್ ಅಥವಾ ನ್ಯೂಕ್ಲಿಯರ್ ಸೀಡ್ ಅಂತಾರೆ, ಅದನ್ನ ಇಟ್ಕೊಂಡು ನಂತರ ಫೌಂಡೇಶನ್ ಸೀಡ್ ಅಂತ ಅವರು ತಯಾರಿಸ್ಬಿಟ್ಟು ಆ ಫೌಂಡೇಶನ್ ಸೀಡ್ನ ಸೀಡ್ ಪ್ರೊಡಕ್ಷನ್ ನಿಮಗೆ ಕೊಡ್ತಕ್ಕಂಥದ್ದು. ಈ ಬ್ರೀಡರ್ಸ್ನ ಅವರೇ ಮೇಂಟೈನ್ ಮಾಡ್ತಿರ್ತಾರೆ, ವರ್ಷದಿಂದ ವರ್ಷಕ್ಕೆ ಬ್ರೀಡರ್ ಸೀಡ್ ಹಾಕ್ಬಿಟ್ಟು ಮತ್ತೆ ಆ ಪ್ಯೂರಿಟಿ ಮೇಂಟೈನ್ ಮಾಡಿ ಬ್ರೀಡರ್ ಸೀಡ್ ಹಂಗೆ ಇಡ್ತಿರ್ತಾರೆ. ಮತ್ತೆ ಅದರಿಂದ ಬಂದಂತಹ ಈ ಫೌಂಡೇಶನ್ ಬೀಜವನ್ನು ಬೀಜ ಉತ್ಪಾದನೆಗೆ ಕೊಡ್ತಾರೆ. ಈ ಫೌಂಡೇಶನ್ ಬೀಜ ಏನಿರುತ್ತೆ ಆ ಬೀಜವನ್ನು ನೆಕ್ಸ್ಟ್ ಪ್ರಮಾಣೀಕರಿಸಿ ಪ್ರಮಾಣೀಕೃತ ಬಿತ್ತನೆ ಬೀಜಗಳು ಅಂತೇಳಿ ತಯಾರಿಸ್ತಾರೆ. ನಂತರ ಆ ಪ್ರಮಾಣೀಕೃತ ಬಿತ್ತನೆ ಬೀಜಗಳನ್ನು ಬಿತ್ತಿ ಸೆಕೆಂಡ್ ಸ್ಟೇಜ್ ಆಫ್ ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ, ಎರಡನೇ ಹಂತದ ಪ್ರಮಾಣೀಕರಣ ಅಂತ. ಆ ಎರಡನೇ ಹಂತದ ಪ್ರಮಾಣೀಕರಣವು ಕೆಲವು ತಳಿಗಳಲ್ಲಿದೆ, ಅವನ್ನು ಮಾಡಿ ಕೂಡ ರೈತರಿಗೆ ವಿತರಿಸ್ತಾರೆ. ಅವೆಲ್ಲ ಆದ್ಮೇಲೆ ಕೊನೆ ಕ್ಯಾಟಗರಿನಲ್ಲಿ ಟಿಎಲ್ ಸೀಡ್ಸ್ ಅಂತ ಹೇಳ್ತೀವಿ, ನಿಜ ಚೀಟಿ ಬೀಜಗಳು ಅಂತ ಹೇಳ್ತೇವೆ. ಈ ನಾಲ್ಕು ಕ್ಲಾಸಿಫಿಕೇಶನ್ ಆಫ್ ಸೀಡ್ ಅಂತ ಹೇಳ್ತೀವಿ, ಅಂದರೆ ಬೀಜಗಳ ವಿವಿಧ ವರ್ಗಗಳು ಅಂತಂದ್ರೆ, ಒಂದು ನಿಜ ಚೀಟಿ ಪ್ರಮಾಣಿತ ಎರಡನೇದು, ಮೂರನೇದು ಫೌಂಡೇಶನ್ ಸೀಡು, ನಾಲ್ಕನೇದು ತಳಿವರ್ಧಕ ಬೀಜ. ಸೊ ತಳಿವರ್ಧಕ ಬೀಜ ಇರ್ಬೋದು ಮತ್ತು ಫೌಂಡೇಶನ್ ಸೀಡು, ಇವ್ಯಾವನ್ನು ರೈತರು ಉಪಯೋಗಿಸೋದಿಲ್ಲ. ಕೇವಲ ಪ್ರಮಾಣೀಕೃತ ಬಿತ್ತನೆ ಬೀಜ ಮತ್ತು ನಿಜ ಚೀಟಿ ಬೀಜಗಳನ್ನು ಮಾತ್ರ ಉಪಯೋಗಿಸ್ತೇವೆ. ನಿಜ ಚೀಟಿ ಬೀಜಗಳಲ್ಲಿ ನಾವು ಹೆಚ್ಚಿಗೆ ಉಪಯೋಗಿಸ್ತೇವೆ, ವಾಲ್ಯೂಮಿನಸ್ ಸೀಡ್ ಬೇಕಾಗುತ್ತೆ, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದಂತಹ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯವಿರುವಂತಹ ಬಿತ್ತನೆ ಬೀಜಗಳು, ಅಂದರೆ ನಾವು ಮೆಕ್ಕೆಜೋಳ ಇರ್ಬೋದು, ಶೇಂಗಾ ಇರ್ಬೋದು, ಇಲ್ಲಿ ಮಾತ್ರ ನಾವು ನಿಜ ಚೀಟಿ ಬೀಜಗಳನ್ನು ನಾವು ಹೆಚ್ಚಿಗೆ ಉಪಯೋಗಿಸ್ತಾಗುತ್ತೆ. ಯಾಕಂದರೆ ಶೇಂಗಾವನ್ನು ಬಿತ್ತಬೇಕು ಒಬ್ಬ ರೈತ ಅಂತಂದರೆ ಒಂದು ಎಕರೆಗೆ ಕನಿಷ್ಠ ಅವನು 40 ಕೆಜಿ ಬೀಜವನ್ನು ಬಿತ್ತಬೇಕಾಗುತ್ತೆ. ಈಗ ಲಕ್ಷಾಂತರ ಎಕರೆ ಬಿತ್ತನೆ ಬೀಜಕ್ಕೆ ಬೇಕಾದಾಗ ಅಲ್ಲಿ ಪ್ರಮಾಣೀಕೃತ ಬಿತ್ತನೆ ಬೀಜವನ್ನು ತಯಾರಿಸ್ತಕ್ಕಂಥದ್ದು ಬಹಳ ಕಷ್ಟಕರ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ನಿಜ ಚೀಟಿ ಬೀಜಗಳನ್ನು ಉಪಯೋಗಿಸ್ತಕ್ಕಂಥದ್ದು ಹೆಚ್ಚು. ಅಲ್ಲಿ ನಿಜ ಚೀಟಿ ಬೀಜಕ್ಕೂ ಪ್ರಮಾಣೀಕೃತ ಬೀಜಕ್ಕೂ ಒಂದೇ ವ್ಯತ್ಯಾಸ ಏನಂತಂದ್ರೆ, ನಿಜ ಚೀಟಿ ಬೀಜಗಳನ್ನು ನಾವು ಇರ್ತಕ್ಕಂಥ ಬೀಜಗಳನ್ನು ಶುದ್ಧೀಕರಿಸಿ ಅಲ್ಲಿ ನಾವು ಮೊಳಕೆ ಪ್ರಮಾಣ ಮಾತ್ರ ಪರೀಕ್ಷಿಸಿ ರೈತರಿಗೆ ಕೊಡ್ತಕ್ಕಂಥದ್ದು. ಪ್ರಮಾಣೀಕೃತ ಬಿತ್ತನೆ ಬೀಜದಲ್ಲಿ ಅದು ಪೂರ್ಣ ಹಂಗಾಮಿನಲ್ಲಿ ಬೆಳೆಸಿ ಏನು ನಾವು ಬೀಜೋತ್ಪಾದನಾ ತಾಂತ್ರಿಕತೆಗಳಿದ್ದಾವೆ ಎಲ್ಲವನ್ನು ಅಳವಡಿಸ್ಕೊಂಡು ಅಲ್ಲಿ ಉತ್ಪಾದನೆ ಮಾಡ್ತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಇಲ್ಲಿ ಹೇಳಬೇಕಂತಂದ್ರೆ ಈ ಹೈ ಯೀಲ್ಡಿಂಗ್ ವೆರೈಟೀಸ್ ಏನು ಬರ್ತವೆ ಅವು ಅಧಿಕ ಇಳುವರಿ ತಳಿಗಳು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಶೇಂಗಾ, ಬೇಳೆಕಾಳುಗಳು ಮತ್ತು ಭತ್ತ ಇವೆಲ್ಲವನ್ನು ಕೂಡ ಹೈ ಯೀಲ್ಡಿಂಗ್ ವೆರೈಟೀಸ್ ನಮ್ಮಲ್ಲಿ ಅಧಿಕ ಇಳುವರಿ ತಳಿಗಳು ಸಿಗ್ತವೆ. ಹೈಬ್ರಿಡ್ಸಲ್ಲಿ ಹೋದರೆ ನಾವು ಜೋಳದಲ್ಲಿರ್ಬೋದು, ಸಜ್ಜಲಿರ್ಬೋದು, ಭತ್ತ ಇರ್ಬೋದು, ಪ್ರಮುಖವಾಗಿ ಮುಸುಕಿನ ಜೋಳದಲ್ಲೂ ಕೂಡ ಈ ಹೈಬ್ರಿಡ್ಸನ್ನು ನಾವು ಹೆಚ್ಚಾಗಿ ಉಪಯೋಗಿಸ್ತೇವೆ. ಇಲ್ಲಿ ಹೈಬ್ರಿಡ್ಸ್ಗೂ ಹೈ ಯೀಲ್ಡಿಂಗ್ ವೆರೈಟೀಸ್ಗೂ ಒಂದೇ ವ್ಯತ್ಯಾಸ ಏನು ಅಂತಂತಂದರೆ, ಈ ಹೈಬ್ರಿಡ್ಸನ್ನು ಪ್ರತಿ ವರ್ಷನೂ ಹೊಸದಾಗಿ ರೈತರು ತಂದು ಬಿತ್ತಕ್ಕಂಥ ಅವಶ್ಯಕತೆ ಇರುತ್ತೆ. ಒಂದು ವೇಳೆ ಅವರು ಅದೇ ಬೀಜವನ್ನು ಬಿತ್ತಿದರೆ ಅವರಿಗೆ ಒಂದೇ ಸಮನಾದ ಸಸಿಗಳು ಬರಲ್ಲ, ಇಳುವರಿನೂ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಯಾರೇ ಒಂದು ಹೈಬ್ರಿಡ್ಸನ್ನು ಉಪಯೋಗಿಸ್ತಾರೆ ಅವನ್ನ ನಂತರ ದಿನಗಳಲ್ಲಿ ಅದನ್ನು ದಯಮಾಡಿ ಅದನ್ನು ಉಪಯೋಗಿಸಬಾರ್ದು. ಅವರೇನಿದ್ರು ಕೂಡ ಪ್ರತಿ ವರ್ಷನೂ ಹೊಸದಾಗೆ ಬೀಜವನ್ನು ತಂದು ಹಾಕ್ತಕ್ಕಂಥದ್ದು ರೈತರಲ್ಲಿ ಪ್ರವೃತ್ತಿ ಬೆಳೀಬೇಕು ಒಂದು. ಎರಡನೇದು ಈ ಹೈ ಯೀಲ್ಡಿಂಗ್ ವೆರೈಟೀಸ್ ಅಂತ ಏನು ಹೇಳಿದೆ ಅಂದರೆ ಅಧಿಕ ಇಳುವರಿ ತಳಿಗಳೇನಿದ್ದಾವೆ ಆ ಬೀಜಗಳನ್ನು ನಾವು 3 ವರ್ಷಕ್ಕೊಂದು ಬಾರಿ ನಮ್ಮ ಕೃಷಿ ಸಂಪರ್ಕ ಕೇಂದ್ರ ಇರ್ಬೋದು, ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಮಾರುಕಟ್ಟೆ ಯಾವುದ್ರಲ್ಲಾರೂ ಒಂದು ಬಾರಿ ತಂದರು ಅಂದರೆ ಅದನ್ನು 3 ವರ್ಷಗಳು ಅವರನ್ನು ಅದನ್ನು ಉಪಯೋಗಿಸ್ಬೋದು. ಹಾಗಾಗಿ ನಾವು ಸೀಡ್ ರಿಪ್ಲೇಸ್ಮೆಂಟ್ ರೇಷಿಯೋ ಅಂತ ಹೇಳ್ತೇವೆ, ಅಂದರೆ ಬೀಜ ಬದಲಿಕೆ ಪ್ರಮಾಣ ಅಂತೇಳಿ ಹೇಳ್ತೇವೆ. ಅದರಲ್ಲಿ 33% ಇರುತ್ತೆ ಈ ಅಧಿಕ ಇಳುವರಿ ತಳಿಗಳಲ್ಲಿ, ಅಂದರೆ 1 ವರ್ಷ ತಗೊಂಡ್ರೆ ಅದನ್ನು 3 ವರ್ಷ ಅದೇ ತಳಿಗಳನ್ನು ಅದೇ ಬೀಜಗಳನ್ನು ಬೆಳೆದಂಥ ಬೀಜಗಳನ್ನು ಕಟಾವು ಮಾಡಿ ದೃಢವಾಗಿರ್ತಕ್ಕಂಥ ಬೀಜಗಳನ್ನು ಸಪರೇಟ್ ಮಾಡಿ ಅವನ್ನೇ ಬಿತ್ತಿದರೆ ಸಾಕು, ಪ್ರತಿ ವರ್ಷನೂ ಕೊಂಡ್ಕೊಂಡು ಬಂದು ಹಾಕ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತಂತಂದರೆ, ಬಟ್ ರೈತರು ಇದನ್ನು ರೂಢಿಸ್ಕೊಂತ ಇಲ್ಲ. ಯಾಕೆ ರೂಢಿಸ್ಕೊಂತ ಇಲ್ಲ ಅಂದರೆ ಇದಕ್ಕೆ 2-3 ಕಾರಣಗಳನ್ನು ನಾವು ಹೇಳ್ಬೋದು. ಒಂದು, ಅವರು ಏನು ಮಾಡ್ತಾರೆ ಕಟಾವು ಸಮಯದಲ್ಲಿ ಇದಕ್ಕೋಸ್ಕರ ಅವರು ಸಮಯವನ್ನು ಕೊಟ್ಟು ಸಪರೇಟ್ ಕಟಾವು ಮಾಡಿ ಒಂದಿಷ್ಟು ಉತ್ಪನ್ನವನ್ನು ತೆಗೆದಿಟ್ಕೊಳ್ಬೇಕಂತ ಅವಶ್ಯಕತೆ ಇರುತ್ತೆ, ಅವರು ಅದಕ್ಕೆ ಜಾಗ್ರತೆ ವಹಿಸೋದಿಲ್ಲ ಒಂದು. ಎರಡನೇದು ಹೇಳಬೇಕಂತಂದರೆ, ಅವರು ಪ್ರತಿ ವರ್ಷನೂ ಹೊಸ ಬೀಜಗಳನ್ನು ಕೊಂಡ್ಕೊಂಡಿದ್ದೇ ಆದಲ್ಲಿ ಒಂದು ಕೊರತೆ ಉಂಟಾಗುತ್ತೆ, ಎರಡನೇದು ಅವರ ಏನು ಬೆಳೆಯನ್ನು ಬೆಳೀತಾರೆ ಅದಕ್ಕೆ ಖರ್ಚು ಹೆಚ್ಚಾಗುತ್ತೆ. ಯಾಕಂತಂದರೆ ಅವನದೇ ಬೀಜವನ್ನು ಉಪಯೋಗಿಸಿದಾಗ ಅವನು ಏನು ಖರ್ಚಿಲ್ಲದೇ ನೆಕ್ಸ್ಟ್ ಮುಂದಿನ ಹಂಗಾಮಿಗೆ ಅವನು ಬೀಜಗಳನ್ನು ಉಪಯೋಗಿಸ್ಕೋಬೋದು. ಪ್ರತಿ ಬಾರಿನೂ ಅವನು ಮಾರ್ಕೆಟಲ್ಲಿ ಖರೀದಿ ಮಾಡಿದರೆ ಅದು ಅನಗತ್ಯ ಖರ್ಚನ್ನು ಅವರ ಆದಾಯದಲ್ಲಿ

ಮಲಗಿರುವ ಮಳೆ ದೇವ, ರಂಬೆ ತೊಡೆ ಮ್ಯಾಲೆ ಮಲಗಿರುವ ಮಳೆ ದೇವ, ಅಂಬಾರದಿಂದ ಕರುಣಿಸೋ, ಅಂಬಾರದಿಂದ ಕರುಣಿಸೋ. ಹುಯ್ಯೋ ಹುಯ್ಯೋ ಮಳೆನಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆನಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ, ಹುಯ್ಯೋ ಹುಯ್ಯೋ ಮಳೆನಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆನಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ. ಮಂಡಾದ್ರಿ ಎಂಬೋ ದಂಡಿನ ಕುದುರೆ ಮೇಲೆ ಚೆಂಡಾಡ್ತಾ ಹುಯ್ಯೋ ಮಳೆರಾಯ, ಚೆಂಡಾಡ್ತಾ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ, ಹುಯ್ಯೋ ಹುಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ. ಮಳೆ ಹೋಯ್ದೋ ಎರ್ಕಟ್ಟೋ ಕಂದಯ್ಯ, ಊರಿಗೆ ಮಳೆ ಹೋಯ್ದೋ ಎರ್ಕಟ್ಟೋ ಕಂದಯ್ಯ, ಊರ ಮುಂದಿರುವ ಬಸವಣ್ಣಗೆ ಕೈ ಮುಗಿದು, ಊರ ಮುಂದಿರುವ ಬಸವಣ್ಣಗೆ ಕೈ ಮುಗಿದು, ಎರ್ಕಟ್ಟೋ ಮುದ್ದು ಮುಖದವನೇ, ಎರ್ಕಟ್ಟೋ ಮುದ್ದು ಮುಖದವನೇ. ಮಳೆ ಹೋಯ್ತು ಅಂತ ಮಳೆರಾಯನ ಬೈದೇಡ, ಮಳೆ ಹೋಯ್ತು ಅಂತ ಮಳೆರಾಯನ ಬೈಬೇಡ, ಒಕ್ಕಾಳ ಹೊನ್ನ ಸೆರೆಗೇಲಿ ಕಟ್ಟಿಕೊಂಡು, ಒಕ್ಕಾಳ ಹೊನ್ನ ಸೆರೆಗೇಲಿ ಕಟ್ಟಿಕೊಂಡು, ಸಾಲಕ್ಕೆ ಹೋಗವನೆ ಮಳೆ ರಾಜ, ಸಾಲಕ್ಕೆ ಹೋಗವನೆ ಮಳೆ ರಾಜ, ಹುಯ್ಯೋ ಹುಯ್ಯೋ ಮಳೆ ರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆ ರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ, ಹುಯ್ಯೋ ಹುಯ್ಯೋ ಮಳೆ ರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆ ರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ, ಹುಯ್ಯೋ ಹುಯ್ಯೋ ಮಳೆ ರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆ ರಾಯ, ಬಾಳೆಯ ತೋಟಕ್ಕೆ. ವಿವಿಧ ಕೃಷಿ ಪರಿಕರಗಳನ್ನು ಖರೀದಿಸುವಾಗ ರೈತರು ಗಮನಿಸಬೇಕಾದ ಅಂಶಗಳ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮೊದಲನೇ ಭಾಗ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಿದೆ. ಈ ಕಾರ್ಯಕ್ರಮದ ಎರಡನೇ ಭಾಗ ನಾಳೆ ಸಂಜೆ 6:50 ಪ್ರಸಾರವಾಗಲಿರುವ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿದೆ. ಇದೀಗ ಜನಪದ ಗೀತೆ ಕೇಳಿ. ಹಾಡಿದ್ದಾರೆ ಡಾಕ್ಟರ್ ವೇಮಿಗಲ್. ಈ ಜನಪದ ಗೀತೆಯ ಧ್ವನಿಯಾಗಿದ್ದರೆ ಡಾಕ್ಟರ್ ವೇಮಿಗಲ್ ನಾರಾಯಣ ಸ್ವಾಮಿ ಮತ್ತು ನರಸಿಂಹಮೂರ್ತಿ ಸಂಗಡಿಗರು. ಕುಂಡಲ್ ಕೆರೆ ನೋಡೋ ಗುಂದೈ ಭೋಗ ಮೂಡಿ ಬಂದ ಚಂದಿರಾಮ ಆನಂದನು ಮೂಡಿ ಬರ್ತಾನೆ ಚಂದಿರಾಮ ಅಂತಂತ್ರಸ್ ನೋಡೋಕೆ ಎಂಥ ಕುಂಗಲ್ ಕೆರೆ ಸಂತೆ ಹಾಗೀಲಿ ಕಲ್ಲು ಕಟ್ಟೆ ಆನಂದನು ಸಂತೆ ಹಾಗೀಲಿ ಕಲ್ಲು ಕಟ್ಟೆ